ಹವಾಮಾನ ವೈಪರೀತ್ಯ ಮತ್ತು ರೋಗ ನಿಯಂತ್ರಣ, ಸಮಗ್ರ ಬೆಳೆ ನಿರ್ವಹಣೆ, ರೈತರಿಂದ ರೈತರಿಗಾಗಿ ಕಾರ್ಯಕ್ರಮಗಳು ಹಾಗೂ ವಿವಿಧ ಕೃಷಿಕ ಹಾಗೂ ಕೃಷಿಕ ಮಹಿಳೆ ಪ್ರಶಸ್ತಿಗಳ ವಿತರಣೆ ಈ ಸಲದ ಕೃಷಿ ಮೇಳದ ಆಕರ್ಷಣೆ ಆಗಿದ್ದವು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿಧಾನ ಪರಿಷತ್ ಸಭಾ ಅಧ್ಯಕ್ಷ ಬಸವರಾಜ ಹೊರಟ್ಟಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಈ ಭಾಗದ ಎನ್ಎಸ್ ಕೋನರೆಡ್ಡಿ, ಜಿಎಸ್ ಪಾಟೀಲ್ ಹಾಗೂ ಇನ್ನಿತರ ಶಾಸಕರು, ವಿವಿಧ ಗಣ್ಯರು, ಕೃಷಿ ವಿಜ್ಞಾನಿಗಳು ಭಾಗವಹಿಸಿದ ಈ ಕೃಷಿ ಮೇಳ ತುಂಬಾ ಯಶಸ್ವಿಯಾಗಿ ಕೊನೆಗೊಂಡಿತು. 20 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ರಾಜ್ಯದ ನಾನಾ ಕಡೆಗಳಿಂದ ಬಂದ ಜನಸ್ತೋಮ ಈ ಕೃಷಿ ಮೇಳದ ಪ್ರಯೋಜನ ಪಡೆದರು. ನಿನ್ನೆ ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಸರ್ವರನ್ನು ಸ್ವಾಗತಿಸಿ ಮಾತನಾಡಿದವರು ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎಸ್ಎಸ್ ಅಂಗಡಿ ಅವರು. ಈ ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯಕ್ಕೆ ನಿರ್ವಹಣೆ ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಕೃಷಿ ತಂತ್ರಜ್ಞಾನಗಳನ್ನು ಹೇಗೆ ಅಳವಡಿಸ್ಕೋಬೇಕೆಂಬ ಒಂದು ಶೀರ್ಷ ವಾಕ್ಯದೊಂದಿಗೆ ನಾವು ಈ ಕೃಷಿ ಮೇಳವನ್ನು ಪ್ರಾರಂಭಿಸಿದ್ದೇವೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ, ಸ್ವಲ್ಪ ಸಮಯದಲ್ಲಿ ಅಂದ್ರೆ 4 ದಿವಸದೊಳಗೆ ಹೆಚ್ಚಿನ ಸಂಖ್ಯೆಯ ರೈತರಿಗೆ ತಂತ್ರಜ್ಞಾನವನ್ನು ಕಲ್ಪಿಸುವುದು, ಪ್ರಾತ್ಯಕ್ಷಿಕೆಗಳನ್ನು ತೋರಿಸುವುದು, ಕೃಷಿಯಲ್ಲಿ ಬರುವಂತಹ ಸಮಸ್ಯೆಗಳನ್ನು ಚರ್ಚೆ ಮಾಡುವುದು, ವಿಜ್ಞಾನಿಗಳೊಂದಿಗೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದು, ಇದು ಮೂಲವಾದ ಒಂದು ಉದ್ದೇಶ. ಪ್ರಪ್ರಥಮವಾಗಿ ಈ ಬಾರಿ ಅಂದರೆ 2024 ಒಂದು ಕೃಷಿ ಮೇಳದಲ್ಲಿ QR ಕೋಡ್ ಮೂಲಕ ನಾವು ವೈಜ್ಞಾನಿಕವಾಗಿ ಕೃಷಿ ಮೇಳಕ್ಕೆ ರೈತರನ್ನು ನಾವು ಸ್ವಾಗತವನ್ನು ಬಯಸಿದ್ದೇವೆ. ಅಷ್ಟಲ್ಲದೆ ಸಾಮಾನ್ಯ ನೋಂದಣಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿ ರೈತರ ಸಂಖ್ಯೆಯನ್ನು ನೋಂದಣಿ ಮಾಡಿಕೊಂಡಿವಿ. ಈ ಕೃಷಿ ಮೇಳದ ತಯಾರಿಯನ್ನು ನಾವು ಏಪ್ರಿಲ್ ತಿಂಗಳಿಂದ ಪ್ರಾರಂಭಗೊಂಡು ನಾವು ಒಟ್ಟು 28 ಸಮಿತಿಗಳನ್ನು ರಚನೆ ಮಾಡಿ 7 ಚಾಲನಾ ಸಭೆಗಳನ್ನು ಕರೆದು ಚರ್ಚೆ ಮಾಡಿ ನಾವು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿವಿ. 20 ಲಕ್ಷಕ್ಕೂ 4 ದಿನದಲ್ಲಿ ಇಲ್ಲಿವರೆಗೆ 20 ಲಕ್ಷಕ್ಕೂ ಹೆಚ್ಚು ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಾರಂತ ಹೇಳಕ್ಕೆ ಅತಿಶಯ ಸಂತೋಷವೆನಿಸ್ತೈತಿ. ಮೊದಲೇ ದಿವಸ 2,85,000, ಎರಡನೇ ದಿವಸ 7,28,000, ಮೂರನೇ ದಿವಸ 6,45,000, ಈಗಾಗಲೇ ಬಂದ ವರದಿ ಪ್ರಕಾರ 4 ಲಕ್ಷಕ್ಕೂ ಹೆಚ್ಚು ಜನರು ಈಗ ಆಲ್ರೆಡಿ ಈ ಕೃಷಿ ಮೇಳಕ್ಕೆ ಬಂದದ್ದು ಅದನ್ನು ತಮ್ಮೊಂದಿಗೆ ಹಂಚ್ಕೊಳಕ್ಕೆ ಭಾಳ ಸಂತೋಷ ಅನ್ನಿಸ್ತೈತಿ. ಇಷ್ಟಲ್ಲದೆ ಸಾಕಷ್ಟು ಪ್ರಾಯೋಜಕ ಸಂಸ್ಥೆಗಳು ತಾವು ಹಣಕಾಸಿನ ನೆರವನ್ನು ನೀಡ್ಯಾರ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, KVG ಬ್ಯಾಂಕ್, ನಬಾರ್ಡ್, ಸಾವಯವ ಸಂಸ್ಥೆ ಮತ್ತು ಈ ಕರ್ನಾಟಕ ಸರ್ಕಾರ ಮತ್ತು ಮಿಡ್ಮಿಕ್ಸ್ ಸಂಸ್ಥೆಗಳ ಅವರು ಅನುದಾನಗಳನ್ನು ಕೊಟ್ಟಾರ. ಮತ್ತು ಈ ಕೃಷಿ ಮೇಳದಲ್ಲಿ ಮಹಿಳಾ ಮತ್ತು ಮಕ್ಕಳ ವಸತಿ ಸಮಿತಿಗಳಿಂದ ಕೃಷಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದ ಎಲ್ಲ ಹಂತದ ಮಕ್ಕಳಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಪ್ರಶಸ್ತಿಗಳನ್ನು ವಿವಿಧ ಕೃಷಿ ವಿಜ್ಞಾನ ಕೇಂದ್ರಗಳು ಹಾಗೂ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯ ಹಮ್ಮಿಕೊಂಡಂಥ ಕಾರ್ಯಕ್ರಮದೊಳಗೆ ಆ ಪ್ರಶಸ್ತಿಯನ್ನು ಕೂಡ ಕೊಡಮಾಡಲಾಗಿದೆ. ಬೆಳಿಗ್ಗೆ ನಾವು ಒಂದು ಪ್ರಸ್ತಾವನೆಯನ್ನು ಮಾಡಿದರೆ ನಮ್ಮ ಕುಲಪತಿಗಳು ಮುಂದಿನ ವರ್ಷ ವಿಸ್ತರಣಾ ನಿರ್ದೇಶನಾಲಯದಿಂದ ಕನ್ನಡ ಭಾಷೆಯಲ್ಲಿ ವಿವಿಧ ಸ್ಪರ್ಧೆಗಳನ್ನು ವಯಸ್ಸಿಗೆ ಅನುಗುಣವಾಗಿ ಮಾಡಬೇಕಂತ ಹೇಳಿದರು. ಅದು ಕತೆ ಇರ್ಬೋದು, ಕವನ ಇರ್ಬೋದು, ಲೇಖನ ಇರ್ಬೋದು, ಇವುಗಳನ್ನೆಲ್ಲ ನಾವು ಮುಂದುವರಿಸಿಕೊಂಡು ಮುಂದಿನ ವರ್ಷ ಇವನ್ನ ಹಮ್ಮಿಕೊಳ್ತೀವಿ ಅಂತಂದ್ರೆ ವಿಶ್ವವಿದ್ಯಾಲಯದ ಪರವಾಗಿ ನಾನು ಭರವಸೆಯನ್ನು ನೀಡ್ತೀನಿ ಅಂತ ಹೇಳಿ ಇಲ್ಲಿ ಇದು ಒಂದು 4 ದಿನದ ಒಂದು ಸಂಕ್ಷಿಪ್ತ ವರದಿಯನ್ನು ತಮ್ಮ ಮುಂದೆ ಇಡಲು ಭಾಳ ಸಂತೋಷ ಅನಿಸ್ತತಿ. ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದ ಈ ಒಂದು ಬೃಹತ್ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅನೇಕರು ಶ್ರಮಪಟ್ಟು ಈ ಬೃಹತ್ ಕೃಷಿ ಮೇಳದ ಒಂದು ಯಶಸ್ಸಿಗೆ ಕಾರಣ ಅಂತ ತಮ್ಮೊಂದಿಗೆ ಹಂಚಿಕೊಂಡು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ JH ಕುಲಕರ್ಣಿ ಅವರು. ಒಂದು ಮೇಳ ಜಾತ್ರಿ ಇದು ನಡೀತಾ ಇದೆ, ಸಾಕಷ್ಟು ರೈತರು ಬರ್ತಾರೆ. ಇಷ್ಟೆಲ್ಲ ನಾವು ನೋಡಿದರೆ ಮೇಜರ್ ಇದರಲ್ಲಿ ಏನು ಅಂದರೆ ಬೀಜ ಸಾಕಷ್ಟು ಇಲ್ಲಿ ಮಾರಾಟ ಆಗುತ್ತೆ. ಯಾವ ಸೀಸನ್ನಲ್ಲಿ ಯಾರಿಗೆ ರೈತರಿಗೆ ಏನು ಬೇಕು ಬೀಜಗಳು ಆ ಥರದ ಬೀಜಗಳು ಸಿಗ್ತವೆ. ನಾನು ಒಂದೇ ಸಲಹೆ ಕೊಡೋದು ಅಂತಂದರೆ ರೈತರು ಪ್ರತಿ ವರ್ಷ ತಮ್ಮ ಬೀಜಗಳ ಸಲುವಾಗಿ ಅಥವಾ ಫರ್ಟಿಲೈಸರು ಇದ್ರ ಮ್ಯಾನ್ಯೂರ್ ಸಲುವಾಗಿ ಬರಬಾರ್ದು. ತಮಗೆ ಬೇಕಾಗುವ ಬೀಜಗಳನ್ನು ತಾವೇ ಬೆಳ್ಕೊಳ್ಳಿಕ್ಕೆ ಇಟ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಪ್ರತಿ ವರ್ಷ ಈ ಬೀಜ ಸಿಗಲಿಲ್ಲ, ಅದು ಬಿಟ್ಟು ಈ ಒಂದು ವೆರೈಟಿ ಸಿಗಲಿಲ್ಲ, ಮತ್ತೊಂದು ವೆರೈಟಿನ ತೊಗೊಂಡು ಹೋದೆ, ಆ ಥರ ಬೇಡ. ಯಾವುದೇ ಥರದ ವೆರೈಟಿಯ ಬೀಜ ನೀವು ಬೆಳೆಸಿಕೊಂಡು ಚೆನ್ನಾಗಿರೋ ಹೆಲ್ದಿ ಬೀಜಗಳನ್ನು ಇಟ್ಟುಕೊಂಡು ಮುಂದಿನ ಸೀಸನ್ಗೆ ಬೇಕಾಗುವಂಗೆ ಇಟ್ಕೊಳ್ಳೋ ಒಂದು ರೂಢಿ ಇಟ್ಕೊಳ್ಬೇಕು ಅಂತ ಒಂದು ರೈತರಿಗೆ ನಾನು ಸಲಹೆ ನೀಡ್ತೀನಿ. ವರ್ಷ ವರ್ಷ ನಮ್ಮ ಯೂನಿವರ್ಸಿಟಿಗೋ ಅಥವಾ ಬೇರೆ ಒಂದು ಸೀಡ್ ಕಂಪನಿಗೋ ಬೇರೆ ಯಾವ ಬೀಜ ಮಾರಾಟಗಾರರ ಕಡೆಗೆ ಹೋದರೆ ಪ್ರತಿ ವರ್ಷ ನಿಮಗೆ ಬೇಕಾಗುವ ಬೀಜದ ವೆರೈಟಿ, ಬೇಕಾಗುವ ಕ್ವಾಲಿಟಿ, ಆ ಪ್ರಮಾಣ ನಿಮಗೆ ಎಲ್ಲ ಸಲ ಸಿಗಲಿಕ್ಕಿಲ್ಲ. ಸಿಗುವುದರಲ್ಲಿ ಕೆಲವೊಮ್ಮೆ ಮೋಸನೂ ಹೋಗ್ತಾನೆ ರೈತ. ಅಂಥದ್ದೆಲ್ಲ ಆಗಬಾರ್ದು ಅಂತಂದ ರೈತ ತನ್ನದೇ ಆದ ಒಂದು ಬೀಜವನ್ನು ಇಟ್ಕೊಳ್ಬೇಕು. ರಾಸಾಯನಿಕ ಅಥವಾ ಸಾವಯವ ಕೃಷಿದು ಪ್ರಿನ್ಸಿಪಲ್ ಅಂದರೆ ನಾವು ಹೊಲದಲ್ಲಿ ಏನು ಬೆಳೆದಿರ್ತೀವಿ ಅಲ್ಲಿ ಏನು ತ್ಯಾಜ್ಯ ವಸ್ತುಗಳು ಇರ್ತವೆ ಅದೇ ತ್ಯಾಜ್ಯ ವಸ್ತುಗಳನ್ನು ಮತ್ತು ನಾವು ಅದರಲ್ಲಿ ಹೊಲದಲ್ಲಿ ಹಾಕಬೇಕು. ಬರೀ ಕಾಳು ಆಗಲಿ ಹಣ್ಣಾಗಲಿ ಅವನ್ನಷ್ಟು ತಗೊಂಡು ಅದರ ಜೊತೆಗೆ ಬರುವ ಎಲ್ಲ ಗೊಬ್ಬರವನ್ನು ತ್ಯಾಜ್ಯಗಳನ್ನು ಗೊಬ್ಬರವಾಗಿ ಮಾಡೋದು ಒಂದು ಸಾವಯವ ಕೃಷಿದು ಪ್ರಿನ್ಸಿಪಲ್ಲು. ಅದನ್ನು ತಾವು ಮಾಡುವ ಒಂದು ಇದನ್ನು ಲೆಸನ್ನು ಕಲ್ತ್ಕೋಬೇಕು. ಎಲ್ಲೋ ಹೋಗಿ ಗೊಬ್ಬರ ತೊಗೊಂಬಂದೆ, ಯಾರ್ದು ಕಡೆ ವರ್ಮಿ ಕಂಪೋಸ್ಟ್ ತೊಗೊಂಬಂದೆ, ಆ ಥರ ಬೇಕಾಗಿಲ್ಲ. ಪ್ರತಿ ಸಲ ನಾವು ನಮ್ಮದೇ ಆದ ಗೊಬ್ಬರ, ನಮ್ಮದೇ ಆದ ಬೀಜಗಳನ್ನು ಇಟ್ಟುಕೊಂಡ್ರೆ ನಾವು ಪ್ರತಿ ವರ್ಷ ಯಾವುದೇ ಒಂದು ಬೀಜ ಮಾರಾಟಗಾರರಿಗೆ ಅಥವಾ ಗೊಬ್ಬರ ಸಲುವಾಗಿ ಹೋಗಬೇಕಾಗಿಲ್ಲ. ಫರ್ಟಿಲೈಸರ್ ಕೂಡ ನಿಮಗೆ ಎಷ್ಟು ಬೇಕೋ ಫರ್ಟಿಲೈಸರ್ ಅಷ್ಟೇ ಹಾಕಬೇಕು. ಬೇಕಾದಷ್ಟು ಹೂ ಅಂದ ಹಾಕಿ ನಾವು ನೀರು ಸಿಗತ್ತೆ ಪುಕ್ಕಟ್ಟೆ ಅಂತ ನೀರು ಹಾಕೋದು, ಸಬ್ಸಿಡೈಸ್ಡ್ ಫರ್ಟಿಲೈಸರ್ ಸಿಗತ್ತೆ ಅದಕ್ಕೆ ಫರ್ಟಿಲೈಸರ್ ಹಾಕ್ತೀವಿ ಅಂದರೆ ನಾವು ಎಲ್ಲ ಮಣ್ಣು ಅದನ್ನೆಲ್ಲ ಏನಂತ ಫಲವತ್ತು ಹೋಗ್ಬಿಡ್ತದೆ. ಸಲೈನು ಅಲ್ಕಲೈನ್ ಸಾಲ್ ಆಗುತ್ತೆ. ಯಾರೋ ಹೇಳಿದರು ನಾವು ಕಬ್ಬು ಬೆಳೀತಿದ್ವಿ 100 ಟನ್ನು, ಈಗ 10 ಟನ್ನು ಬೆಳೀತಾ ಇಲ್ಲ. ಕೆಲವೊಂದು ನೀರಾವರಿ ಏರಿಯಾದಲ್ಲಿ ಎಲ್ಲ ಮಣ್ಣು ಸೌಳಾಗಿಬಿಟ್ಟಿದೆ. ನಾವು ಮಣ್ಣು ಎಲ್ಲ ಹಾಳು ಮಾಡ್ಕೊಳಿಕತ್ತೀವಿ. ನೀರು ಬೇಕು ಬೆಳೆಗಳಿಗೆ, ಬಟ್ ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು. ಬೇಕಾದಷ್ಟು ಸಿಗ್ತದಂತ ಹಾಕೋ ಒಂದು ಪ್ರವೃತ್ತಿ ಏನಿದೆ ಅದನ್ನು ನಿಲ್ಲಿಸಬೇಕಾಗಿದೆ. ನಾವೇನು ಬೆಳೆದ್ವಿ, ಬೆಳೆದು ಅದನ್ನು ಹೋಲ್ಸೇಲ್ ಮಾರ್ಕೆಟ್ನಾಗ ಕೊಟ್ಟು ನಮ್ಮ ಕೆಲಸ ಬಂದು ಮಾಡೋದು ಕಂಪ್ಲೀಟ್ ಆಗೋದಲ್ಲ. ನಾವು ಯಾವುದೇ ಒಂದು ಬೆಳೆ ಬೆಳೆದ್ರೆ ಆ ಬೆಳೆಗೆ ಮೌಲ್ಯ ವರ್ಧನೆ ಮಾಡೋದು ಭಾಳ ಜರೂರಿ ಅದ. ಕೃಷಿ ವಿಜ್ಞಾನಿ ಡಾಕ್ಟರ್ ಶಶಿಧರ್ ಅವರು ಮಾತನಾಡುತ್ತಾ, ಮುಂದಿನ ದಿನಮಾನಗಳಲ್ಲಿ ಭಾಳಷ್ಟು ಬದಲಾವಣೆಗಳು ಕೃಷಿ ವ್ಯವಸ್ಥೆಯಲ್ಲಿ ಕಾಣಸಿಗತ್ತೆ. ನಾವು ಕರ್ನಾಟಕದವರು ಇದುವರೆಗೂ ಭಾಳ ಚೆನ್ನಾಗಿ ಗೊತ್ತಿರುವುದು ಪ್ರಪಂಚದಲ್ಲಿ ಯಾವುದಕ್ಕೆ ಅಂತಂದರೆ ITಗೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ. ನೆಕ್ಸ್ಟು ಬಂದಿದ್ದು BTಗೆ. ಆದರೆ ಫ್ಯೂಚರ್ ನೀವು ಯಾವುದು ಅಂತ ಕೇಳಿದರೆ, ಇನ್ನು ಕೇವಲ 5-10 ವರ್ಷದಲ್ಲಿ ಇದೇ ITBT ಅಂತಹ ಒಂದು ಇನ್ನೊಂದು ಅದ್ಭುತ ಕ್ಷೇತ್ರಕ್ಕೆ ನಮ್ಮ ದೇಶ ಹೆಸರುವಾಸಿಯಾಗಲಿದೆ, ಅದು FT. ನಾವೆಲ್ಲರೂ ಇವತ್ತು ಏನು ಪ್ರಚಲಿತದಲ್ಲಿದೆ ಅಂತ ನೋಡ್ತಾ ಇದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ FT ಅಂತಂದರೆ ಫುಡ್ ಟೆಕ್ನಾಲಜಿ. ಇದು ಇಡೀ ನಮ್ಮ ದೇಶ, ಇಡೀ ಪ್ರಪಂಚವನ್ನು ಆಳೋದಕ್ಕೆ ಸಾಮರ್ಥ್ಯ ಇರತಕ್ಕಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾವು ಮುಂದೆ ದಾಪುಗಾಲು ಇಡ್ತೇವೆ ಅನ್ನೋವಂಥದ್ದು ಈಗಾಗಲೇ ಸೂಚನೆ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ತಂತ್ರಜ್ಞಾನ ಅಳವಡಿಕೆ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆಯುತ್ತೆ. ಆ ಹಿನ್ನೆಲೆಯಲ್ಲಿಯೇ ನಮ್ಮ ಕುಲಪತಿಗಳು ಈ ಸಾರಿ ತಂತ್ರಜ್ಞಾನ ಅಳವಡಿಕೆಯನ್ನೇ ಮುಖ್ಯ ವಸ್ತುವಾಗಿ ಕೃಷಿ ಮೇಳಕ್ಕೆ ತೆಗೆದುಕೊಂಡಿದ್ದಾರೆ. ನಾವೇನು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ರೊಬೋಟಿಕ್ಸು, ಆಟೋಮೇಷನ್ನು, ಮೆಷಿನ್ ಲರ್ನಿಂಗು ಇವೆಲ್ಲ ಹೇಳ್ತೀವಿ, ಇದೆಲ್ಲನೂ ಸಹ ಕೃಷಿಯಲ್ಲಿ ಬೇಕಾಗತ್ತೆ. ಕೃಷಿ ಪದವೀಧರರು, ಕೃಷಿ ಶಿಕ್ಷಣ ವ್ಯವಸ್ಥೆ ಮತ್ತು ರೈತರು ಇದು ಈ ನಿಟ್ಟಿನಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ಆಗ ನಾವು ಕೃಷಿಯಲ್ಲಿ ಇನ್ನೊಂದು ತಂತ್ರಜ್ಞಾನದ ಬದಲಾವಣೆಯನ್ನು ಕಾಣ್ಬೋದು. ಅದರ ಜೊತೆಗೆ ಸಂಸ್ಕರಣೆಯ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ ಮುಂಬರುವ ದಿನಗಳಲ್ಲಿ, ಅದಕ್ಕೆ ನಾವು ಸಿದ್ಧ ಆಗಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಅವರು ಮಾತನಾಡಿದ್ದು ಹೀಗೆ. ಕೃಷಿ ಬಾನುಲಿ ಕೇಂದ್ರ ರೈತರಿಗೆ ಅನುಕೂಲವಾಗುವ ಕಾರ್ಯಕ್ರಮಗಳಾದ ಒಂದು ಪ್ರಶ್ನೆ ಮತ್ತು ಸ್ವಲ್ಪ ಕೇಳಿ ಎಂಬ ವಿನೂತನ ಪ್ರಸಾರಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕೃಷಿ ವಿಜ್ಞಾನಿಗಳ ನಡಿಗೆ ರೈತರ ಕಡೆಗೆ ಎಂಬ ಕಾರ್ಯಕ್ರಮವು ಕಳೆದ ವರ್ಷದಿಂದ ಪ್ರಾರಂಭಗೊಂಡಿದ್ದು ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಈ ಕಾರ್ಯಕ್ರಮವನ್ನು ಎಲ್ಲ ತಾಲೂಕುಗಳಲ್ಲಿ ವಿಸ್ತರಿಸಲು ಯೋಜಿಸಲಾಗಿದೆ. ಪ್ರಚಲಿತ ಸಾಲಿನಲ್ಲಿ ಒಟ್ಟು 10 ದ್ವೈಮಾಸಿಕ ಕೃಷಿ ತಾಂತ್ರಿಕ ಕಾರ್ಯಾಗಾರಗಳನ್ನು ಏರ್ಪಡಿಸಿದ್ದು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ 151 ರೈತ ಸಂಪರ್ಕ ಕೇಂದ್ರಗಳಿಗೆ ಪ್ರತಿ ಪ್ರಾತ್ಯಕ್ಷಿಕದಲ್ಲಿ ಭೇಟಿ ಕೊಟ್ಟು ತಾಂತ್ರಿಕ ಸಲಹೆಗಳನ್ನು ನೀಡಲು ಸಂಪರ್ಕ ವಿಜ್ಞಾನಿಗಳನ್ನು ನಿಯೋಜಿಸಲಾಗಿದ್ದು ಈ ಕಾರ್ಯ ನಿರಂತರವಾಗಿ ನಡೆದುಕೊಂಡು ಬಂದಿರುತ್ತದೆ. ಬರೀ ಕೃಷಿ ವಿಶ್ವವಿದ್ಯಾಲಯ ಮಾತ್ರ ಬೀಜೋತ್ಪಾದನೆ ಮಾಡಿದರೆ ಸಾಲದು. ಆದ್ದರಿಂದ ನಾವು ಬೀಜ ಗ್ರಾಮದ ಯೋಜನೆಯ ಅಡಿಯಲ್ಲಿ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆಯನ್ನು ಮಾಡಿ ರೈತರಿಂದ ರೈತರಿಗೆ ಒಳ್ಳೆಯ ಬೀಜಗಳನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ದರಿಂದ ರೈತರು ತಾವು ಇಲ್ಲಿ ಬಂದು ನಮ್ಮ ಬೀಜ ಮೇಳದಲ್ಲಿ ಅಥವಾ ಪ್ರತಿ ವರ್ಷ ಕೃಷಿ ಮೇಳದಲ್ಲಿ ಏನು ಬೀಜಗಳನ್ನು ಖರೀದಿ ಮಾಡ್ತಾ ಇದ್ದೀರಿ, ಆ ಬೀಜವನ್ನು ದಯವಿಟ್ಟು 3 ವರ್ಷಕ್ಕೊಮ್ಮೆ ಖರೀದಿ ಮಾಡಲಿಕ್ಕೆ ಬನ್ನಿ. ನೀವು ಬೆಳೆದಂಥ ಬೀಜವನ್ನು ಪಕ್ಕದ ರೈತರಿಗೆ ಕೊಡಿ, ಶುದ್ಧಿಯಾಗಿ ಇಟ್ಟುಕೊಂಡು ಪಕ್ಕದ ರೈತರಿಗೆ ಕೊಡಿ. ಪ್ರತಿ ವರ್ಷ ಇಲ್ಲಿ ಬಂದು ಸಾಲು ಹಚ್ಚಿ ಅದೇ ಬೀಜವನ್ನು ತೆಗೆದುಕೊಂಡು ಹೋಗೋದರಲ್ಲಿ ಅರ್ಥ ಇಲ್ಲ. ಆದರೆ ದಯವಿಟ್ಟು ಒಮ್ಮೆ ಖರೀದಿ ಮಾಡಿದಂಥ ಈ ಎಲ್ಲ ಬೆಳೆಗಳ ಬೀಜಗಳನ್ನು 3 ವರ್ಷ ಇಟ್ಟುಕೊಂಡು ಶುದ್ಧಿ ಮಾಡಿ ನೆರೆಹೊರೆ ರೈತರಿಗೆ ತಾವು ಕೊಡ್ರಿ. ರೈತರಿಂದ ರೈತರಿಗೆ ಹೊಸ ತಳಿಗಳ ಬೀಜ ಮುಟ್ಟೋದು ಬಹಳಷ್ಟು ಮುಖ್ಯ. ಯಶಸ್ವಿಯಾಗಿ ಕೊನೆಗೊಂಡ ಕೃಷಿ ಮೇಳ ಕುರಿತಂತೆ ಸಾಧಕ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದು ಹೀಗೆ. ಮೊದಲಿಗೆ ರೈತ ಮಹೇಶ್ ಭೀಮಾಜಿ ಕುಲಕರ್ಣಿ ಅವರು. ಕೇವಲ 4 ವರ್ಷದಲ್ಲಿ ನಾನು ಒಬ್ಬ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕನಾಗಿ ಬರ್ತೀನಿ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ನನಗೆ ಆ ಅವಕಾಶನ ಈ ಕೃಷಿ ವಿಶ್ವವಿದ್ಯಾಲಯ ಒದಗಿಸಿಕೊಡ್ತು. ನನ್ನ ತೋಟದಲ್ಲಿ ಮೊದಲು ನನ್ನನ್ನು ಪರಿಚಯ ಮಾಡಿಕೊಳ್ತೀನಿ. ನನ್ನ ತೋಟದಲ್ಲಿ ಸುಮಾರು 3 ಎಕರೆ 7 ಗುಂಟೆ ಜಮೀನಿನಲ್ಲಿ ನಾನು ಮಾಡಿರೋದು ಅರಣ್ಯ ಕೃಷಿ. ಎಲ್ಲರೂ ಇವತ್ತು ನಾವು ಮಾತಾಡ್ತೀವಿ ಹವಾಮಾನ ವೈಪರೀತ್ಯ ಅಂತ. ಆ ಹವಾಮಾನ ವೈಪರೀತ್ಯಕ್ಕೆ ಮೂಲ ಕಾರಣನೇ ನಾವೇ. ಯಾಕೆ ಇದ್ದಂಥ ಜಮೀನನ್ನು ಬರ್ಡ್ ಮಾಡ್ತಾ ಇದ್ದೀವಿ, ಇದ್ದಂಥ ಕೃಷಿ ಅರಣ್ಯ ಮರಗಳನ್ನು ಕಟ್ ಮಾಡ್ತಾ ಇದ್ದೀವಿ. ಇದರಿಂದ ಎಲ್ಲ ನಾವು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ವಿಜ್ಞಾನಿಗಳು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಇದಕ್ಕೆ ರೈತರ ಸಹಕಾರ ಇಲ್ಲ. ಇದು ನಿಜವಾಗಲೂ ಒಂದು ದುಃಖಕರ ವಿಷಯ. ಇದರಲ್ಲಿ ರೈತರು ಮುಖ್ಯವಾಗಿ ನೋಡಿ, ಇಷ್ಟೆಲ್ಲ ಖರ್ಚು ಮಾಡಿ ಕೃಷಿ ಮೇಳ ಮಾಡ್ತಾರೆ ಅಂದರೆ ಇದು ನಮಗೋಸ್ಕರ. ಆದರೆ ಇವತ್ತು ಈ ಸಭೆಯಲ್ಲಿ ರೈತರು ಬೆರಳಣಿಕೆ ಹಾಕ್ತಿದ್ದಾರೆ. ಇವರು ಮಾರ್ಕೆಟ್ಗೆ ಅಥವಾ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ಸಾಕಷ್ಟು ಸಮಯ ಇರುತ್ತೆ. ಇಲ್ಲಿ ನಾವು ಈ ಸಮಯವನ್ನು ಉಪಯೋಗ ಮಾಡ್ಕೊಳ್ಳೋದು ನಮ್ಮ ಜಮೀನನ್ನು ನಾವು ಇನ್ನೂ ಹೇಗೆ ಅಭಿವೃದ್ಧಿಪಡಿಸಬೇಕು, ನಾವು ಇದರಿಂದ ಇನ್ನೂ ಹೇಗೆ ಮುಂದೆ ಬರಬೇಕು, ನಮ್ಮ ಇನ್ಕಮ್ ಜನ್ರೇಷನ್ನ ಹೇಗೆ ಮಾಡಬೇಕು. ಈಗ ಹೇಳ್ತಾರೆ ರೈತರ ಮಕ್ಕಳಿಗೆ ಕನ್ಯಾ ಕೊಡೋದಿಲ್ಲ ಅಂತ. ಅಲ್ಲ ರೀ, ರೈತರ ಮಕ್ಕಳಿಗೆ ಕನ್ಯಾ ಕೊಡೋದಿಲ್ಲ ಅಂದರೆ ರೈತರು ದುಡ್ಡು ಮಾಡಿಕೊಂಡು ಒಳ್ಳೆ ಸಂಪಾದನೆಯಲ್ಲಿದ್ದರೆ ಎಲ್ಲರೂ ಕೊಡ್ತಾರೆ, ಯಾರೂ ಕನ್ಯಾ ಕೊಡದೇ ಇರೋದಿಲ್ಲ. ಇವತ್ತು ಆ ಮೆಂಟಾಲಿಟಿ ಬರೀ ರೈತರ ಹತ್ರ ಅಷ್ಟೇ ಇದೆ. ರೈತರು ತಮ್ಮ ಹೆಣ್ಮಕ್ಕಳನ್ನೇ ಒಬ್ಬ ನೌಕರದಾರರಿಗೆ ಕೊಡೋಕೆ ವಿಚಾರ ಮಾಡ್ತೇವೆ ಹೊರತು ರೈತರಿಗೆ ಕೊಡೋಕೆ ಬರಲ್ಲ. ಈ ಕಾರಣದಿಂದ ನಾವು ಮನಸ್ಥಿತಿಯನ್ನು ನಾವು ನಮ್ಮ ಸ್ಥಿತಿ ನಾವೇ ಬದಲಾವಣೆ ಮಾಡ್ಕೋಬೇಕು. ಇದಕ್ಕೆ ಪರಿಹಾರಗಳು ಸಾಕಷ್ಟಿದೆ. ನಮ್ಮ ಜಮೀನನ್ನು ನಾವು ಹಸಿರು ಕ್ರಾಂತಿ, ಕ್ಷೀರ ಕ್ರಾಂತಿ ಈ ಥರ ಎಲ್ಲ ಸುಮಾರು ಯೋಜನೆಗಳಿಂದ ಇವತ್ತು ಯಾವ ಮಟ್ಟಕ್ಕೆ ತಂದಿದ್ದೀವಿ ಅಂದರೆ ಅದು ಇನ್ನೊಂದು 10 ವರ್ಷಕ್ಕೆ ನಮಗೆ ಯಾರು ಫ್ರೀಗೆ ಕೊಡ್ತೀನಿ ಅಂದರೂ ತಗೊಳ್ಳೋದಿಲ್ಲ, ಆ ಮಟ್ಟಕ್ಕೆ ತಂದಿದ್ದೀವಿ ನಾವು. ಇದಕ್ಕೆ ವಿಜ್ಞಾನಿಗಳು ನಿಮಗೆ ಬರೀ ರಾಸಾಯನಿಕ ಗೊಬ್ಬರ ಹಾಕಂತ ಹೇಳೋದಿಲ್ಲ. ಪ್ರತಿ ಕೃಷಿ ವಿಜ್ಞಾನಿ ಕೂಡ ಮೊದಲು ಸುಮಾರು 5-6 ಟನ್ ತಿಪ್ಪೆ ಗೊಬ್ಬರ ಹಾಕಿ ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕಿ ಅಂತ ಹೇಳ್ತಾರೆ. ಆದರೆ ನಾವು ಒಂದನ್ನು ಕೇಳ್ತೀವಿ, ಇಂದನ್ನು ಬಿಡ್ತೀವಿ. ಇದೆಲ್ಲ ನಮ್ಮ ಕರ್ಮ, ನಮ್ಮ ಕರ್ಮನೇ ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ನಾವು ಇದರಿಂದ ಹೊರಬರೋದಕ್ಕೆ ಪ್ರತಿ ರೈತ ತನ್ನ ಒಂದು ಕಸಬನ್ನು ಒಂದು ಕೈಗಾರಿಕೆಯಾಗಿ ಪರಿವರ್ತನೆ ಮಾಡಬೇಕು. ನಮ್ಮಲ್ಲಿ ಬರುವಂಥ ಒಂದು ಉತ್ಪನ್ನಗಳನ್ನು ನಾವು ಮೌಲ್ಯವರ್ಧನೆ ಮಾಡಿಕೊಂಡಾಗ ನಮಗೆ ಹೆಚ್ಚಿನ ಬೆಲೆ ಬರುತ್ತೆ. ಆದರೆ ಇದನ್ನೆಲ್ಲ ಬಿಟ್ಟು ನಾವು ಏನು ಮಾಡ್ತೀವಿ, ಬರೀ ಪರಿಹಾರ ಕೊಡಿ, ನಮ್ಮ ಸಾಲ ಮನ್ನಾ ಮಾಡಿ, ನಮ್ಮ ಇನ್ಶೂರೆನ್ಸ್ ಬಂದಿಲ್ಲ, ಈ ಥರದಕ್ಕೆ ಮಾತ್ರ ಹೋಗ್ತೀನಿ. ನಾನು DC ಅವರ ಮೀಟಿಂಗಲ್ಲಿ ಕೂಡ ಹೋಗಿದ್ದೆ, ಒಬ್ಬ ರೈತನಾಗಿ ZPC ಅವರ ಮೀಟಿಂಗ್ ಕೂಡ ಹೋಗಿದ್ದೀನಿ. ಅಲ್ಲಿ ಬಂದಂಥ ರೈತರು ತಾಂತ್ರಿಕತೆಗಳ ಬಗ್ಗೆ ಆಗಲಿ ಅಥವಾ ತಾವು ಹೇಗೆ ಸುಧಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಒಬ್ಬರು ಮಾತಾಡಲಿಲ್ಲ. ನಿಜವಾಗ್ಲೂ ದುಃಖ ಆಗತ್ತೆ. ಪ್ರತಿಯೊಬ್ಬರು ಅಲ್ಲಿ ಕೇಳಿದ್ದು ನನಗೆ ಇನ್ಶೂರೆನ್ಸ್ ಏನ ಬಂದಿಲ್ಲ, ನನಗೆ ಪರಿಹಾರ ಬಂದಿಲ್ಲ. ಸೊ ಈ ತರ ನಾವು ಇರುವಂತಹ ನಮ್ಮ ಮೆಂಟಾಲಿಟಿನ ನಾವು ಬದಲಾವಣೆ ಮಾಡ್ಕೋಬೇಕು. ಇವತ್ತು ರೈತ ಅಂದ್ರೆ ಲ್ಯಾಂಡ್ ಲಾರ್ಡ್ ರೀ, ಲ್ಯಾಂಡ್ ಲಾರ್ಡ್ ಅಂದ್ರೆ ಭೂಮಿಯ ದೊರೆ. ಯಾರು ಅವನು ಇರ್ರೆಸ್ಪೆಕ್ಟಿವ್ ಆಫ್ ಲ್ಯಾಂಡ್, ಅವನು ಒಂದೇ ಎಕರೆ ಇದ್ರೂ ಅವನು ಭೂಮಿ ದೊರೆ, ಎರಡು ಎಕರೆ ಇದ್ರೂ ಅವನು ಭೂಮಿ ದೊರೆನೆ. ಇವತ್ತು ರೈತನಿಗೆ ದೊರೆ ಅಂತಾರೆ ಹೊರತು ಬೇರೆ ಎಲ್ಲಿ ಕೆಲಸ ಮಾಡೋವನಿಗೆ ಆಫೀಸ್ ಲಾರ್ಡ್ ಅಂತ ಯಾರು ಅನ್ನಲ್ಲ. ಈ ಮನಸ್ಥಿತಿಯನ್ನ ನಾವು ರೈತರು ನಮ್ಮಷ್ಟಕ್ಕೆ ನಾವೇ ತಂದ್ಕೊಡ್ಬೇಕು. ನಾವು ಸ್ವಾವಲಂಬಿಗಳಾಗಬೇಕು. ಈಗ ಯಾವುದನ್ನು ಕೂಡ ಬಿಟ್ಟಿಯಾಗಿ ಸ್ವೀಕಾರ ಮಾಡಬಾರ್ದು. ನಾವು ಯೂನಿವರ್ಸಿಟಿಗೆ ಬಂದ್ರೆ ನಮ್ಗೆ ಫ್ರೀಯಾಗಿ ಏನು ಸಿಗುತ್ತೆ ಅಂತ ಕೇಳಬಾರ್ದು. ಸರ್, ನಮ್ಗೆ ಇದರಿಂದ ನಾಲೆಜ್ ಏನು ಕೊಡ್ತೀರ ಅಂತ ಕೇಳಿ. ಆ ಥರ ರೈತರುಗಳು ಇವತ್ತು ಬರೋದಿಲ್ಲ ಯೂನಿವರ್ಸಿಟಿಗಳಿಗೆ. ಯೂನಿವರ್ಸಿಟಿ ಅವ್ರಿಗೆ ಅದನ್ನ ಕಾಯ್ದ ಹಾಕ್ಬಿಡ್ತಾರೆ. ಮತ್ತೋರ್ವ ರೈತರಾದ ಬಸವರಾಜ್ ಬೆಳವಟಗಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಈಗ ನಮ್ಮ ಹೊಲದಲ್ಲಿ ಅರಣ್ಯ ಕೃಷಿ ಅಂತೇಳಿ ನಾ ಮಾಡ್ತಾ ಇದ್ದೇನೆ. ಅರಣ್ಯ ಕೃಷಿಯಲ್ಲಿ ನಮ್ಮ ಹೊಲದ ತುಂಬಾ ಬದು ತುಂಬಾ ಗಿಡಗಳವ, ಬೇವು ಭಂಗಿ ಆಮೇಲೆ ಗ್ಲಿಸಿಡಿಯಾ ಆಮೇಲೆ ಔಷಧೀಯ ಗಿಡಗಳದಾವ. ಆಮೇಲೆ ಬೇಸಿಗೆಯೊಳಗೆ ನಾವೇನು ಟೈಪ್ ಮಾಡ್ತೇವೆ ಅಂತಂದ್ರೆ ಏನು ಎತ್ತಿಲೆ ಹರಗ್ತಿರ್ತೇವೆ, ಒಂದೇ ಎಕರೆ ಆಗಲಿ ಎರಡು ಎಕರೆ ಆಗಲಿ ಬೇವಿನ ತಪ್ಪಲ ಹಂಗೆ ತಪ್ಪಲ ಗ್ಲಿಸಿಡಿಯ ತಪ್ಪಲವನ್ನ ಆ ತಪ್ಪಲ ಕಡ್ದು ಕಡ್ದು ಹಾಕಿ ಆಮೇಲೆ ಅದನ್ನು ಉಳುಮೆ ಮಾಡ್ತೇವೆ. ಇದರಿಂದ ಏನಾಗೈತೆ ಅಂದ್ರೆ ಹಸಿರಲ್ಲಿ ಗೊಬ್ಬರ ಕೊಟ್ಟಂಗನಾಗೈತಿ. ಮಣ್ಣಿಲ್ಲಿರ್ತಕ್ಕಂಥ ಈಗ ಡ್ರಂಗಳದ ತತ್ತಿಗಳು ಇರ್ತಾವೆ, ಆಮೇಲೆ ಶತ್ರು ಕೀಟಗಳು ಇರ್ತಾವೆ, ಅವೆಲ್ಲ ನಾಶ ಆಕವು. ಹಿಂದೆ ಬಂದು ಇವು ಬಾತುಗಳಿ ಅವು ನೀಗ ಇದನ್ನ ಉಳಿಮೆ ಮಾಡ್ತಿರ್ತೇವಲ್ಲ ಅವು ಅವು ತಿಂತಾವು. ಇದರಿಂದ ನಾವು ಶೇಕಡ 10% ಅನ್ನ ನಾವು ಕೀಟನಾಶಕಗಳನ್ನ ಕಡಿಮೆ ಮಾಡ್ಬೋದು. ಆಮೇಲೆ ಈಗ ಈಗ ಈ ಕಟ್ಟಿಗೆ ಬಂದಿರ್ತಾವಲ್ಲ, ಕಟ್ಟಿಗೆಯನ್ನ ಮನೆಯಲ್ಲಿ ಉರಿ ಹಚ್ಚಲಿಕ್ಕೆ ನಾವು ಉಪಯೋಗ ಮಾಡ್ತೇವೆ. ಈಗ ಬದು ಏನೈತಲ್ಲ, ಗಿಡ ಹಚ್ಚೋದ್ರಿಂದ ಬದು ಉಳಿತೈತಿ, ಆಮೇಲೆ ನೀರು ಹರಿದಂಗಲ್ಲ. ಬದು ಮಣ್ಣಿನ ಮಣ್ಣು ಇರ್ತದಲ್ಲ, ಮಣ್ಣು ಫಲವತ್ತಾದ ಮಣ್ಣು, ಅದು ಫಲವತ್ತಾದ ಮಣ್ಣು ಜೀವಂತ ಮಣ್ಣು ಬಂಗಾರದಂಥ ಮಣ್ಣನ್ನು ಈಗ ದೊಡ್ಡ ಮಳೆಯಾಗಿ ಹೊಚ್ಚಿಕೊಂಡು ಹೋದ್ರೆ ಅಂತಂದ್ರೆ 1 inch ಮಣ್ಣು ನಮ್ಮ ತಾತಂದಿರು ಒಂದು 400 ವರ್ಷದಿಂದ ಅದನ್ನು ಇದು ಸಂಪಾದನೆ ಮಾಡಿದಂಥ ಮಣ್ಣು ನಾವು ಇದನ್ನು ಮಾಡ್ಲಿಕ್ಕಂತಂದ್ರೆ ಪದು ಇದನ್ನು ಮಾಡ್ಲಿಕ್ಕಂತಂದ್ರೆ ಕೊಚ್ಚಿಕೊಂಡು ನೀರು ಹೋಗಿ ಅದು ಮಣ್ಣು ಹೊಕ್ಕೈತಿ. ಆದ್ದರಿಂದ ಬದಲು ಆಮೇಲೆ ನಡವರ್ಕ ನೀರು ನಿಲ್ಲುವಂಥ ಸ್ಥಳವನ್ನು ನಾವು ನೀರು ಉಣ್ಣುವಂತೆ ಮಾಡಿ ಆಮೇಲೆ ಹಣ್ಣಿನ ಗಿಡಗಳನ್ನು ತರಕಾರಿಗಳನ್ನು ಒಂದು ಸಾಲು ಹಚ್ಚಿ ಬದುವು ನಡವರ್ಕ ಇದನ್ನು ಮಾಡಿ ಎಲ್ಲ ಟೈಪ್ ಹಣ್ಣುಗಳನ್ನು ಹಚ್ಚಿರ್ತೀನಿ. ಆಮೇಲೆ ಎಲ್ಲ ಟೈಪು ನಮ್ಮ ಕಾಯಿಪಲ್ಲೆ ಅವೆಲ್ಲ ಇದನ್ನು ಮಾಡ್ತೀನಿ. ನಮ್ಮದು ಒಣ ಬೇಸಾಯದ ಭೂಮಿ ಆಗಿರ್ತದೆ. ಒಣ ಬೇಸಾಯ ಆಮೇಲೆ ಮಳೆ ವಾದರ್ಸ ಏನು ಬರಲಿಲ್ಲ. ಮಳೆ ಬರೋ ಸಮಯದಲ್ಲಿ ಆ ಬೇಸಿಗೆಯೊಳಗೆ ಏನು ಮಾಡ್ತೀನಿ ಅಂತಂದ್ರೆ ಒಂದು 1 liter ಬಾಟ್ಲಿ ಏನು ಇರ್ತದೆ, ಆ ಬಾಟ್ಲಿ ಬಿಸಿನೀರು ಬಾಟ್ಲಿ ಒಳಗೆ ಒಂದು ಸಲೈನ್ ಪೈಪ್ ಅದಕ್ಕೆ ತುರುಕಿ ಮ್ಯಾಲೆ ಅದಕ್ಕೆ ನೀರು ಅಥವಾ ಜೀವಾಮೃತ ಘನ ಜೀವಾಮೃತನ ಹಾಕಿ ಒಂದೊಂದು ಊರಾಗಿಂದ ಒಂದು ಕರ್ಪನ್ ತೊಗೊಂಬಂದು ಅದಕ್ಕೆ ಹಾಕಿ ಅದನ್ನು ಸಣ್ಣ ಗಿಡ ಇದ್ರೆ ಬೆಳೆಸ್ತೀನಿ. ದೊಡ್ಡ ಗಿಡ ಇತ್ತು ಅಂತಂದ್ರೆ ಒಂದು 4 ಫುಟಿನ ಪೈಪ್ ತೊಗೊಂಡು ಅದಕ್ಕೆ ಸುತ್ತಲೂ 2 ಫುಟ್ ತಕ್ಕಿನಾಗ 2 ಫುಟ್ ಮ್ಯಾಲೆ ಕೆಳಗಿಂದಕ್ಕೆ ಏನೈತಲ್ಲ ಸುತ್ತಲೂ ಅನ್ನ ಪೂರ್ಣ ಮಾಡಿ ಆ ನೀರು ಹೋಗುವಂಗ ಇದನ್ನು ಮಾಡ್ತೀನಿ. ಮ್ಯಾಲಿಂದ ಏನೈತಲ್ಲ ಅದಕ್ಕೆ ಮೇಲೆ ಒಳ ಕಡಿ ತುಂಬಿ ಅದನ್ನು ನೀರು ಹಾಕುವಂಗ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ 4-5 liter ನೀರು ಹಾಕಿ ಅದನ್ನು ದೊಡ್ಡ ಗಿಡನ ಸಂರಕ್ಷಣೆ ಮಾಡ್ತೀನಿ. ಇದರಿಂದ ಏನಾಕತ್ತಂದ್ರೆ ನೀರಿನ ಪ್ರಮಾಣನೂ ಕಡಿಮೆ ಆಕತಿ, ಆಮೇಲೆ ನೀರು ಆಗಿ ಹೋಗುವಂಥವೂ ಕಡಿಮೆ ಆಕತಿ. ಆಮೇಲೆ ಹೊಲವೊಳಗೆ ನುಗ್ಗಿ ಗಿಡ ಹುಣಸಿ ಗಿಡ ಆಮೇಲೆ ಕಾಯಿಪಲ್ಲೆ ಏನಾದ್ರು ನುಗ್ಗಿ ಗಿಡದಿಂದನೇ ಒಂದು ಗಿಡಕ್ಕೆ 1800 ಕಾಯಿ ಆಕತಿ. ಇದರಿಂದ ನಮ್ಗೆ ಮನೆಗೆ ಉತ್ಪನ್ನ ಆಕೈತಿ, ನಾವು ಬೇರೆದವ್ರಿಗೂ ಮಾರಾಟ ಕೊಡ್ಬೋದು. 10 ರೂಪಾಯಿಗೆ ನಾಲ್ಕು ಅಂತಂದ್ರೆ ಒಂದು ಗಿಡ 1800 ಕಾಯಿ ಬಿಡ್ತೈತಿ. ಆಮೇಲೆ ಹುಣಸಿ ಗಿಡ ಅಂತಂದ್ರೆ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ನಾವು ಹುಣಸೆ ಹಣ್ಣು ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರ್ತಾ ಇದ್ದೇವೆ. ಅದು 150 ರೂಪಾಯಿ ಕೆಜಿ ಅಂತ ನಾವು ಉತ್ಪನ್ನ ಮಾಡ್ತಿದ್ದೇವೆ. ಆಮೇಲೆ ನಮ್ಮಲ್ಲಿ ಒಣ ಬೇಸಾಯ ಅರ್ಶನ ಏನಂತಂದ್ರೆ ನಮ್ಮಲ್ಲಿ ಯಾರು ಬೆಳೆಯಿರೋಂಗಲ್ಲ. ನಾನು ಬೀಜ ತೊಗೊಂಬಂದು ಅವನ್ನೆಲ್ಲ ಬೆಳೆಸಿ ಪೌಡ್ರ್ ಮಾಡಿ ಮಾರಿದ್ರೆ 300 ರೂಪಾಯಿ ಕೆಜಿ ನಾನು ಅರ್ಶನ ಪೌಡ್ರ್ ಮಾಡ್ತೀನಿ. ಆಮೇಲೆ ಈ ಗಿಡ ಇಲ್ಲ ಅಂತ ನಮಗೆಲ್ಲ ಎಲ್ಲ ಗಿಡನೂ ನಮ್ಮ ಹೊಲದಲ್ಲಿದ್ದಾವೆ. ಆಮೇಲೆ ಎಲ್ಲ ಬೆಳೆಯನ್ನು ವೈವಿಧ್ಯವತ ಬೆಳೆಯನ್ನು ನಾನು ಬೆಳಿತೀನಿ. ಮೆಣಸಿನೊಳಗನ ಈಗ ಮಡಿಕೆ ಇರ್ಬೋದು, ತೊಗರಿ ಇರ್ಬೋದು, ಆಮೇಲೆ ಹುಳ್ಳಿರ್ಬೋದು, ಇವೆಲ್ಲ ದ್ವಿದಳ ಧಾನ್ಯಗಳನ್ನ ಅಲ್ಲಿ ಹಾಕಿ ನಾ ಬೆಳೆಸಿ ವೈವಿಧ್ಯಮವಾದ ಜೀವನವನ್ನು ನಾನು ನಡೆಸ್ತಾ ಇದ್ದೇನೆ. ಆಮೇಲೆ ಬದುವಿನ ಮೇಲೆ ಏನಿರ್ತಾವಲ್ಲ, ಬದುವಿನ ಮೇಲೆ ಜೇನು ಹುಳುಗಳನ್ನು ತಾವಾಗಿ ಬರುವಂಗೆ ಒಂದು ಅಟ್ರಾಕ್ಷನ್ ಮಾಡಿ ಒಂದು ಬೆಲ್ಲದ ಅಣ್ಣ ಮಾಡಿ ಅದರೊಳಗೆ ಕಾಟನ್ನ ಒಂದು ಅರ್ವಿ ತೊಗೊಂಡು ಅದಕ್ಕೆ ನೆನೆ ಹಾಕಿ ಒಂದು ಗಿಡಕ್ಕೆ ಕಟ್ಟಂಗಿಗೆ ಹಾಕಿಬಿಟ್ರೆ ಜೇನುಣ್ಣನ ಅವ್ಕೆ ಬಂದು ಅಟ್ರಾಕ್ಷನ್ ಆಗಿ ನಮ್ಮ ಹೂವು ಕಾಯಿ ಮುಪ್ಪುಗಳನ್ನು ಇದು ಮಾಡೋಕ್ಕೆ ಅದು ಸ್ವಲ್ಪ ಚಲೋ ಆಗತ್ತೆ ಅಂಥೇಳಿ ನಾ ಇದು ಮಾಡೇನಿ. ಇದರಿಂದ ನನಗೇನಾಗೈತೆ ಅಂತಂದರೆ ಸಾವಯವ ಮಾಡೋದ್ರಿಂದ ನನಗೂ ಉಪಯೋಗ ಐತಿ, ನಮ್ಮ ಜನರಿಗೂ ನಾ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡಿರಿ ಅಂತೇಳಿ. ನನ್ನ ನೋಡಿ ನಮ್ಮ ಊರಾಗ ಒಂದು 15 ಜನ ರೈತರು ನನ್ನಾಗ ಮಾಡಿರ್ತಾರೆ. ನಾ ಆಮೇಲೆ ಬೇರೆ ಬೇರೆ ರೈತರಿಗೂ ನಾನು ತಿಳಿಸ್ತಿರ್ತಾನೆ, ತರಬೇತಿಯನ್ನು ಕೊಡ್ತಾ ಇದ್ದೇನೆ ಅಂತೇಳಿ ನಾನು ನಾಲ್ಕು ಮಾತಂದ್ರು. ಕೃಷಿ ವಿಶ್ವವಿದ್ಯಾಲಯದಿಂದ ಆವಿಷ್ಕಾರಿ ರೈತ ಎಂಬ ಬಿರುದನ್ನು ಪಡೆದ ಇನ್ನೋರ್ವ ರೈತ ಶೌಕತ್ ಅಲಿ ಹಜರಿ ಸಾಬ್ ಲಂಬೋನವರ್. ದಯಮಾಡಿ ರೈತ ಬಾಂಧವರೇ, ನಿಮ್ಮನ್ನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಇಲಾಖೆ ಗಮನಕ್ಕೆ ಬನ್ನಿ, ವಿಶ್ವವಿದ್ಯಾಲಯ ಒಳಗ ಕೆವಿಕೆಗೆ ಭೇಟಿ ಕೊಡಿ, ಸಾಕಷ್ಟು ಅನುಭವಗಳ ನುರಿತ ತಜ್ಞರಿದ್ದಾರ, ವಿಷಯವಾರು ಹೇಳ್ತಾ ಇದ್ದಾರ, ಯಾವ ಗಿಡಕ್ಕೆ ಯಾರು ಹೋಗಿ ಬಂದೈತಿ ಅನ್ನೋದನ್ನ ನಾವು ಸಂಪರ್ಕ ಹೋಗೋದಿಲ್ಲ. ಅವ್ರಿಗೆ ಅಕಸ್ಮಾತ್ ನಾವು ಹೋಗ್ಬೇಕಂದ್ರೆ ನಮಗೇನು ಸಬ್ಸಿಡಿ ಕೊಡ್ತೀರೇನ್ರಿ, ಉಚಿತವಾಗಿ ಬೀಜಗಳನ್ನು ಕೊಡ್ತೀರೇನ್ರಿ, ಗೊಬ್ಬರ ಏನರ ಬಂದೈತಿ ಏನ್ರಿ, ಇದನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವೇನಾದರೂ ಆರೋಗ್ಯವಾಗಿ ನಾವು ಪರಿಪೂರ್ಣವಾಗಿ ಇರಬೇಕಾದ್ರೆ ನಾವು ಬೆಳೆದಂಥದ್ದು ಆಹಾರ ಪದ್ಧತಿ ಒಳಗೆ ನಾವು ತಿನ್ನುವಂಥದ್ದು ಏನಾದರೂ ಆ ಮುದ್ದೆ ನಿದ್ದೆ ಬೆಳಿಗ್ಗೆ ಎದ್ದು ಲದ್ದಿ ಹೋಗಿದ್ರೆ ನಮ್ಗೆ ಯಾವ ಬಿ ಪಿನೂ ಬರೋದಿಲ್ಲ, ಯಾವ ಶುಗರ್ನು ಬರೋದಿಲ್ಲ. ಯಾಕಂದ್ರೆ ನಮ್ಮ ಆಹಾರ ಪದ್ಧತಿ ಚೇಂಜ್ ಆಗಿಬಿಟ್ಟಿತ್ತವು. ಮೊದಲು ನಾವು ತಾಜಾ ಕುಂತು ಊಟ ಮಾಡ್ತಾ ಇದ್ದೀವಿ, ಇವತ್ತು ಡೈನಿಂಗ್ ಟೇಬಲ್ಗಳು ಬಂದಿದ್ದವು. ಇನ್ನೊಂದು ಸ್ವಲ್ಪ ಹೊತ್ತು ನಿಂತರೆ ನೀವು ಬೇಕಾದ್ರೆ ಇಲ್ಲಿ ನೋಡ್ರಿ ಸ್ನ್ಯಾಕ್ಸ್ ಬರ್ತದೆ, ಅವೆಲ್ಲ ಆಹಾರ ಪದ್ಧತಿ ಅವಾಯ್ಡ್ ಮಾಡ್ರಿ. ನಾವು ಪಾಶ್ಚಾತ್ಯೀಕರಣ ಕೈ ಬಿಡೋಣ, ಸ್ವದೇಶಿಗಳಲ್ಲಿ ಸಾಕಷ್ಟು ಮಂದಿ ರೈತರಿದ್ದಾರ, ನುರಿತ ತಜ್ಞರಿದ್ದಾರ, ಇವೆಲ್ಲಗಳನ್ನು ನಾವು ಮರ್ತು ಏನು ಮಾಡ್ತಿದ್ವಿ, ಸಬ್ಸಿಡಿಗೆ ದಾಸರಾಗಿದ್ದೀವಿ, ಅವೆಲ್ಲ ಕೈ ಬಿಡೋಣ. ಆತ್ಮೀಯ ನನ್ನ ರೈತ ಬಾಂಧವರೇ, ನಾವೇನನ್ನಾದರೂ ಸೃಷ್ಟಿ ಮಾಡೋಣ. ನಾವೇನು ಸೃಷ್ಟಿ ಮಾಡೋಕ್ಕೇನು, ಜಗತ್ತು ಅಷ್ಟು ಅದ, ಭೂಮಿನೂ ಅಷ್ಟು ಅದ, ಅದು ಆಗಲಾಗೋದಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಹೋದರೂ ಕೂಡ ಭೂಮಿ ಅಷ್ಟು ಅದ, ನಾವೇನು ಅಗಲು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಇದ್ದಿದ್ದಂಥ ಒಂದು ವ್ಯವಸ್ಥೆ ಒಳಗೆ ನಾವು ಬದಲಾಗೋಣ. ಯಾಕಪ್ಪ, ನಮ್ಮ ಹಿರಿಯರು ಹಿಂದೆ ಜಾತಿ ಭೇದ ಯಾರು ಮಾಡಲಾರ್ದ ಕೋಳಿ ಸಾಕಾಣಿಕೆ ಮಾಡಿದ್ರಲ್ಲ, ಹೈನುಗಾರಿಕೆ ಮಾಡಿದ್ರಲ್ಲ, ಮೀನು ಸಾಕಾಣಿಕೆ ಮಾಡಿದ್ರಲ್ಲ. ಅಂದಾಗ ಒಂದು ವಿಷಯ ಹೇಳ್ತೀನಿ, ಮೀನುಗಾರಿಕೆ ಅಂದ್ರೆ ನಮ್ಗೆ ಎಷ್ಟು ಮಟ್ಟಕ್ಕೆ ನಾವು ಸಮುದ್ರ ಮಟ್ಟಕ್ಕೆ ಹೋಗಿವಿ ಅಂದ್ರೆ ಇವತ್ತು ಮೀನಾರ ಸಿಗ್ತಾ ಇಲ್ಲ, ಆ ಮಟ್ಟಕ್ಕೆ ನಾವು ಮೀನುಗಾರಿಕೆ ಮಾಡಿದ್ದೀವಿ. ಅದಕ್ಕೆ ಈಗ ಮತ್ತೆ ನಮ್ಮ ರಾಜ್ಯ ಸರ್ಕಾರವ್ರು ಏನು ಒಳನಾಡು ಕೃಷಿ ಜಲಾಶಯದಿಂದ ಮಾಡ್ತಾ ಇದ್ದಾರೆ, ನಾವು ಇಲಾಖೆಗೆ ಹೋಗ್ತಾ ಇಲ್ಲ, ಅಧಿಕಾರಿಗಳು ಭೇಟಿ ಆಗ್ತಾ ಇಲ್ಲ. ಇನ್ನು ಸಾಕಷ್ಟು ವಿಷಯಗಳು ಮಾತಾಡುವ, ನನಗೂ ಕೂಡ ಸಮಯ ಅಭಾವ ಅದ, ಕಡಿಮೆ ಕೊಟ್ಟಿದ್ದಾರೆ, ಇನ್ನು ಗಣ್ಯಮಾನ್ಯಗಳು ಬಂದಿದ್ದಾರೆ. ನಾವು ಯಾವುದೇ ಒಂದು ಕೃಷಿಯನ್ನು ನಾವು ನಂಬಿಕೊಂಡು ಬಾಳೆ ಮಾಡಬೇಕಾದ್ರೆ ನಾವು ಅದರಲ್ಲಿ ನಮ್ಗೆ ಛಲ ಅನ್ನೋದು ಇರಬೇಕು, ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಅವೆಲ್ಲ ಹೊರತುಪಡಿಸಿ ನಾವು ಸರ್ಕಾರಕ್ಕೆ ಜೋತು ಬೀಳಲಾರ್ದ ನಾವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ಸ್ವಾವಲಂಬನೆ ಬದುಕಿಗೆ ನಾವು ಸ್ವ ಉದ್ಯೋಗ ಸೃಷ್ಟಿ ಮಾಡಬೇಕು. ನಂದು ಕೇವಲ 2 ಎಕರೆ ಜಮೀನದ, ಅದರೊಳಗೆ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯೀಕರಣ ನಾನು ಮಾಡಿದ್ದೀನಿ. ಅದರೊಳಗೆ 15 ಗುಂಟೆ ಒಳಗೆ ನಾನು ಕೃಷಿ ಹೊಂಡ ನಂದು. ಹ್ಯಾ ಇಷ್ಟೆಲ್ಲ ನಾ ಮಾತಾಡ್ತೀನಿ ಅಂದ್ರೆ ನನ್ನಲ್ಲಿ ಕರೆಂಟ್ ಇಲ್ಲ, ಎದ್ದು ಶಕ್ತಿ ಇಲ್ಲ, ಸನ್ಮಾನ್ಯ ಅಧ್ಯಕ್ಷರೇ, ನೀರಿನ ಒಂದು ಮೂಲಗಳಿಲ್ಲ. ಕೇವಲ ಮಳೆಯಾಶ್ರಿತವಾಗಿ ನಾನು ನೀರನ್ನು ಸಂಗ್ರಹ ಮಾಡಿಕೊಂಡು ಅದರೊಳಗೆ ನಾನು ಮೀನುಗಾರಿಕೆ ಮಾಡ್ತಾ ಇದ್ದೀನಿ, ಮತ್ತು ಹೊಳ್ಳಿ ಮೀನು ಮರಿಗಳ ಉತ್ಪಾದನೆ ಮಾಡ್ತಾ ಇದ್ದೀನಿ, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಅಂದಂಗೆ ಒಂದು ವಿಷಯ ಹೇಳ್ತೀನಿ ಆತ್ಮೀಯ ನನ್ನ ರೈತ ಬಾಂಧವರೇ, ಒಂದು ಕೋಳಿ ಅನ್ನೋದು ನಮ್ಮ ಮನೆಯ ಅಂಗಳದಾಗ ಅಲ್ಲಿ ಇಲ್ಲಿ ಬಿದ್ದಂಥ ಕಾಳುಗಳನ್ನ ಹಾಕ್ಕೊಂಡು ಎಷ್ಟು ಇದು ಮಾಡ್ತೈತಿ ಅಂದ್ರೆ 1 ವರ್ಷಕ್ಕೆ 12,000 ರೂಪಾಯಿ ದುಡಿತದ ಬರೀ ಒಂದು ಕೋಳಿ. ಇದು ನನ್ನ ಅನುಭವದ ಮಾತದ. ಇವತ್ತು ನಾನು 100 ಕೋಳಿಗಳನ್ನು ಮಾಡ್ತಾ ಇದ್ದೀನಿ, 1 ವರ್ಷಕ್ಕೆ 12 ಲಕ್ಷ ರೂಪಾಯಿ ನಾನು ದುಡಿತಾ ಇದ್ದೀನಿ ಆತ್ಮೀಯರೇ. 12 ಲಕ್ಷ ಬರೀ ಒಂದು 100 ಕೋಳಿ ಏನು ನಮ್ಗೆ ಅಷ್ಟು ಮಾಡೋಕ್ಕಾಗಲ್ಲಪ್ಪ, ನಾವು ಭಾಳ ಇದ್ದೀವಿ. ಎಲ್ಲೆಲ್ಲೋ ಕೋಳಿನೂ ಗೌಡ ಮನೆ ಏನೋ ಗಪ್ಪ ಆಗ್ತಾವಂತ ಸುದ್ದಿ ಕೇಳಿದ್ದೀವಿ ನಾವು. ಅವು ಗಪ್ಪ ಆಗಲಿ ಬಿಡಿ, ಎಲ್ಲರೂ ಕೂಡ ಆಹಾರದ ಒಂದು ಬದ್ಧತೆಯಿಂದ ನಾವು ಅನುಸರಿಸಬೇಕಾಗ್ತಾ ಇದೆ. ಅದಕ್ಕೆ ನಾವೇನು ಮಾಡಿ, ಕೇವಲ ಒಂದು 10 ಕೋಳಿಗಳು ಸಾಕಾಣಿಕೆ ಮಾಡಿ, ಒಂದು 5 ಕುರಿಮರಗಳು ಮಾಡ್ಕೊಳ್ಳಿ. ಕೃಷಿಯ ಉಪ ಕಸುಬುಗಳನ್ನು ನಾವೇನಾದರೂ ಮಾಡಿದ್ದ ಕರೆವಾದ್ರೆ ನಾವು ಖಂಡಿತವಾಗಿ ಒಂದು ಈ ಕ್ಷೇತ್ರದೊಳಗೆ ಜಯಶಾಲಿ ಆಗ್ತೀವಿ. ನಾವು ಆರ್ಥಿಕವಾಗಿ ನಾವು ನಮ್ಮ ಒಂದು ಗುಣಮಟ್ಟ ಮೇಲ್ಪದರಿಗೆ ಬರ್ತದಂತ ಹೇಳ್ತಾ. ಕೃಷಿ ಮೇಳದಲ್ಲಿ ಭಾಗವಹಿಸಿದ ರೈತರಾದ ಡಾಕ್ಟರ್ ಮಧುಕೇಶ್ವರ್ ಹೆಗಡೆ ಅವರ ಅನಿಸಿಕೆಗಳು. ಈ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ ಭಾಗ್ಯ ಬೇಕು. ಇಲ್ಲಿ ನಾನು ಸ್ಟಾಲ್ ಕೂಡ ಹಾಕಿದ್ದೇನೆ. ನಿಜವಾಗ್ಲೂ ಕೂಡ ಈ ಒಂದು ರೈತರಿಗೆ ಬಹಳಷ್ಟು ಉಪಯೋಗ ಆಗ್ತದೆ. ಇಲ್ಲಿ ಈ ಸ್ಟಾಲನ್ನು ಹಾಕಿದ್ರಿಂದ ರೈತರೇ ಬಂದು ಇಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು, ಯಾರು ರೈತರು ಕೂಡ ಇಲ್ಲಿ ಸ್ಟಾಲ್ ಹಾಕಲಿಕ್ಕೆ ಹೆದರಬಾರ್ದು. ಯಾಕೆಂದ್ರೆ ಇಷ್ಟೊಂದು ಜನ ರೈತರು ಬಂದಾಗ ನಮ್ಮ ಪ್ರಚಾರ ಆಗ್ತದೆ ಮತ್ತು ಇಲ್ಲಿ ಬಹಳ ವ್ಯಾಪಾರ ಕೂಡ ಆಗ್ತದೆ. ಹಾಗಾಗಿ ರೈತರು ಯಾರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಾಗೂ ಇಲ್ಲಿ ಸ್ಟಾಲ್ಗಳನ್ನು ಹಾಕಲಿಕ್ಕೆ ಅಥವಾ ತಮ್ಮ ಸ್ವಂತ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲದೆ ಆರಾಮಾಗಿ ಮಾರಾಟ ಮಾಡ್ಬೋದು. ನಾನು ವಾರ್ಷಿಕವಾಗಿ ಸಾಧಾರಣವಾಗಿ ಇಲ್ಲಿ 2-3 ಲಕ್ಷ ರೂಪಾಯಿ ವಹಿವಾಟನ್ನು ಮಾಡ್ಕೊಂಡು ಹೋಗ್ತೇನೆ ಆರಾಮಾಗಿ. ಹಾಗಾಗಿ ಈ ಒಂದು ಇಲ್ಲಿ ಕೊಡ್ತಕ್ಕಂತಹ ಒಂದು ನಾವು ಏನು ಫೀಸ್ ಏನಿದೆ ಇದಕ್ಕೆ ಕೊಡ್ತಕ್ಕಂತಹ ದುಡ್ಡು ಏನಿದೆ ಏನೂ ಅಲ್ಲ. ಹಾಗಾಗಿ ಚೆನ್ನಾಗಿ ಇಲ್ಲಿ ರೈತರ ಕಡೆ ಒಂದು ಒಳ್ಳೆ ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಜನರಿಗೆ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ನಮ್ಮ ನಮ್ಮ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಇದೊಂದು ವೇದಿಕೆ. ನಿಜಕ್ಕೂ ಕೂಡ ಕುಲಪತಿಗಳು ಹಾಗೂ ಇಲ್ಲಿಯ ವಿಶ್ವವಿದ್ಯಾಲಯ ವೃಂದದವರು ಬಹಳ ಚೆನ್ನಾಗಿ ಇದನ್ನು ಅಚ್ಚುಕಟ್ಟಾಗಿ ಏರ್ಪಡಿಸಿದ್ದಾರೆ. ನಮಗೆ ಒಂದು ಮನೆಯಲ್ಲಿ ಒಂದು ಸಣ್ಣ ಕಾರ್ಯ ಮಾಡಿದರೆ ನಮಗೆ ಅದನ್ನು ನಿರ್ವಹಿಸತಕ್ಕಂಥದ್ದು ಕಷ್ಟ. ಆದರೆ ನಿಜವಾಗಲೂ ಕೂಡ ಇಲ್ಲಿ ಬಹಳಷ್ಟು ವ್ಯವಸ್ಥೆಯನ್ನು ಮಾಡಿ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಏನೋ ಒಂದು ಅನಾನುಕೂಲತೆಗಳಾಗದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮ ಈ ಥರದ ವಿಶ್ವವಿದ್ಯಾಲಯಗಳು ಕೆಲಸ ಮಾಡ್ತಕ್ಕಂಥದ್ದು ಏನಿದೆ ನಮ್ಮೆಲ್ಲರ ಭಾಗ್ಯ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಾದರೂ ಕೂಡ ಆ ಒಂದು ಹೇಳಿದ ವಿಷಯವನ್ನು ತಿಳಿಯಲಿಕ್ಕೆ ರೈತರು ಬಂದು ಭಾಗವಹಿಸಿ ಅದನ್ನು ತಿಳ್ಕೊಳ್ಬೇಕು ಅಂತಲೂ ಕೂಡ ಹೇಳ್ತಾ ಇದ್ದೇನೆ. ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಬಿಡಿ ಬಿರಾದಾರ್ ಅವರು ವಂದನಾರ್ಪಣೆ ಸಲ್ಲಿಸಿದರು. ಒಟ್ಟಾರೆಯಾಗಿ 4 ದಿನಗಳ ಕಾಲ ನಡೆದ ಈ ಕೃಷಿ ಮೇಳ ರೈತರ ಪಾಲಿಗೆ ಸಂಜೀವಿನಿಯಾಗಿ ಅಭೂತಪೂರ್ವ ಯಶಸ್ವಿ ಪಡೆಯಿತು. ಎಲ್ಲೆಡೆ ಕೃಷಿ ಸಾಕ್ಷರತೆ ಹಬ್ಬಲು ನಾಂದಿಯಾಯಿತು. ಇದುವರೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸೆಪ್ಟೆಂಬರ್ 21-24 ನಡೆದ ಕೃಷಿ ಮೇಳ 2024 ಸಮಾರೋಪ ಸಮಾರಂಭ ಕುರಿತು ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಚಂದ್ರಶೇಖರ್ ತೆಂಬದ್ಮನಿ, ಸಹಕಾರ ಬಸವರಾಜ ಹಿತ್ತಲಮನಿ, ನಿರೂಪಣೆ ಹಾಗೂ ಸಂಕಲನ ಸುಮಾ ಸುರೇಶ್. ಕೃಷಿ ರಂಗದಲ್ಲಿ ಪೇಟೆ ಧಾರಣೆಯನ್ನು ಕೇಳೋಣಂತ. ಪ್ರತಿ ಕ್ವಿಂಟಾಲಿಗೆ ಗಂಗಾವತಿ ಮಾರುಕಟ್ಟೆಯಲ್ಲಿ ಭತ್ತದ ARNR ಹೊಸದು ಕನಿಷ್ಠ 2933 ರೂಪಾಯಿಂದ 3147 ರೂಪಾಯಿಗಳು, ಭತ್ತ ANR ಹಳೆಯದು 13380 ರೂಪಾಯಿಂದ 3747 ರೂಪಾಯಿಗಳು, ಭತ್ತ ಸೋನಾ ಇದು 2533 ರೂಪಾಯಿಂದ 2853 ರೂಪಾಯಿಗಳು, ಹಳೆ ಸೋನಾ ಮಸೂರಿ 3169 ರೂಪಾಯಿಂದ 3300 ರೂಪಾಯಿಗಳು. ಇನ್ನು ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 3644 ರೂಪಾಯಿಂದ 7706 ರೂಪಾಯಿಗಳು, ಉದ್ದಿನಕಾಳು 3077 ರೂಪಾಯಿಂದ 7289 ರೂಪಾಯಿಗಳು, ಧನಿಯಾ 4186 ರೂಪಾಯಿಂದ 6009 ರೂಪಾಯಿಗಳು, ಹತ್ತಿ 7600 ರೂಪಾಯಿಗಳು, ಅಲಸಂದೆ 3639 ರೂಪಾಯಿಂದ 7159 ರೂಪಾಯಿಗಳು. ಇನ್ನು ಒಣಮೆಣಸಿನಕಾಯಿ 3700 ರೂಪಾಯಿಂದ 14200 ರೂಪಾಯಿಗಳು, ಹೆಸರುಕಾಳು 2009 ರೂಪಾಯಿಂದ 8625 ರೂಪಾಯಿಗಳು, ಗೆಜ್ಜಿ ಶೇಂಗಾ 1600 ರೂಪಾಯಿಂದ 7438 ರೂಪಾಯಿಗಳು, ಗುರೆಳ್ಳು 8269 ರೂಪಾಯಿಂದ 8270 ರೂಪಾಯಿಗಳು, ಹುರುಳಿಕಾಳು 7077 ರೂಪಾಯಿಂದ 7339 ರೂಪಾಯಿಗಳು, ಬಿಳಿ ಜೋಳ 1421 ರೂಪಾಯಿಂದ 2543 ರೂಪಾಯಿಗಳು, ಮಡಕಿ 4099 ರೂಪಾಯಿಂದ 4100 ರೂಪಾಯಿಗಳು, ನವಣೆ 1812 ರೂಪಾಯಿಂದ 2757 ರೂಪಾಯಿಗಳು, ಕುಸುಬೆ 4842 ರೂಪಾಯಿಂದ 4919 ರೂಪಾಯಿಗಳು, ಸೂರ್ಯಕಾಂತಿ 4569 ರೂಪಾಯಿಂದ 6139 ರೂಪಾಯಿಗಳು, ತೊಗರಿ 3532 ರೂಪಾಯಿಂದ 5677 ರೂಪಾಯಿಗಳು, ಗೋಧಿ 1833 ರೂಪಾಯಿಂದ 4715 ರೂಪಾಯಿಗಳು. ಇನ್ನು ಬಾಗಲಕೋಟೆಯಲ್ಲಿ ಸಜ್ಜೆ ಹೈಬ್ರಿಡ್ 2411 ರೂಪಾಯಿಗಳು, ಉದ್ದಿನಕಾಳು 6999 ರೂಪಾಯಿಂದ 6800 ರೂಪಾಯಿಗಳು, ಹೆಸರುಕಾಳು 1004 ರೂಪಾಯಿಂದ 8509 ರೂಪಾಯಿಗಳು, ಮೆಕ್ಕೆಜೋಳ 2550 ರೂಪಾಯಿಂದ 2461 ರೂಪಾಯಿಗಳು, ಸೋಯಾಬೀನ್ 4389 ರೂಪಾಯಿಂದ 4400 ರೂಪಾಯಿಗಳು, ಸೂರ್ಯಕಾಂತಿ 5859 ರೂಪಾಯಿಂದ 6040 ರೂಪಾಯಿಗಳು. ಸಿದ್ದಾಪುರದಲ್ಲಿ ಬಿಳಿ ಕೂಟು ಅಡಿಕೆ 24109 ರೂಪಾಯಿಂದ 26419 ರೂಪಾಯಿಗಳು, ಕರಿಮೆಣಸು 59069 ರೂಪಾಯಿಂದ 59070 ರೂಪಾಯಿಗಳವರೆಗೆ ಇದೆ. ಇನ್ನು ಮೆಕ್ಕೆಜೋಳ ಹಳಿಯಾಳದಲ್ಲಿ ಕನಿಷ್ಠ 23 ರೂಪಾಯಿಂದ 2400 ರೂಪಾಯಿಗಳು, ಭತ್ತ ಸಾಧಾರಣ 2400 ರೂಪಾಯಿಂದ 2450 ರೂಪಾಯಿಗಳು. ಇದಿಷ್ಟು ಪ್ಯಾಟಿ ಧಾರಣೆ ಪ್ರತಿ ಕ್ವಿಂಟಾಲಿಗೆ ಕೇಳಿದಿರಿ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸವದತ್ತಿ ತಾಲೂಕು ಹರಳಕಟ್ಟಿಯ ಸಿದ್ದಪ್ಪ ಗೂಳಪ್ಪ ನೆಲಗುಡ್ಡ ಹಾಗೂ ಮೇಳದವರಿಂದ ಕರಡಿ ಮಜಲು ಕೇಳೋಣಂತ.